ರೈತರಿಂದ ತೆಂಗಿನಕಾಯನ್ನು ಕಲೆಕ್ಟ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೆ. ಅಲ್ಲಿ ಆವಾಗ ನಮ್ಮ ಮತ್ತು ಆ ಒಂದು ಘಟಕದ ಬಾಂಧವ್ಯ ಅಲ್ಲಿ ಬೆಳೀತು. ಅಲ್ಲಿ ಹೋದಾಗ ನಮಗೆ ಇದನ್ನು ನನಗೆ ನಮ್ಮೂರಲ್ಲೇ ಒಂದನ್ನು ಇಂಥ ಒಂದು ಯೂನಿಟನ್ನು ಯಾಕೆ ಆಗಬಾರ್ದು ಅನ್ನೋ ಒಂದು ವಿಚಾರ ಬಂತು. ಅದಕ್ಕೆ ಗೆಳೆಯರಾದಂಥ ಸಿರ್ಸಿಯವರು ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಇದನ್ನು ಮಾಡಲಿಕ್ಕೆ. ಈಗಲೂ ನನ್ನ ಜೊತೆಯಲ್ಲಿ ಮಾರ್ಕೆಟಿಂಗ್ಗೆ ಇದಕ್ಕೆಲ್ಲ ಇದ್ದಾರೆ. ಅಂದರೆ ನೀವು ಮುಂಚೆ ಇಂಥ ಒಂದು ಕೈಗಾರಿಕೆಗೆ ಕಚ್ಚಾ ವಸ್ತುವನ್ನು ಸಪ್ಲೈ ಮಾಡ್ತಾ ಇದ್ರಿ? ಹಾಂ, ಕಚ್ಚಾ ವಸ್ತುವನ್ನು ಸಪ್ಲೈ ಮಾಡ್ತಾ ಇದ್ದೆ. ಈ ಕಡೆಯಿಂದ ನಮ್ಮಲ್ಲಿ ಎಲ್ಲ ರೈತರಿನ ತೆಂಗಿನಕಾಯಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿಗೆ ಸಪ್ಲೈ ಮಾಡೋದು. ಅದನ್ನು ನೋಡ್ತಾ ನೋಡ್ತಾ ನಾವೇ ಯಾಕೆ ಮಾಡಬಾರ್ದು ಅನಿಸ್ತು? ನಾವೇ ಯಾಕೆ ಮಾಡಬಾರ್ದು? ಮತ್ತೆ ಇಲ್ಲಿ ಕೊಡೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಉಳಿತಾಯ ಆಗ್ತದೆ, ರೈತರಿಗೆ ನೇರವಾಗಿ ಇಲ್ಲಿಗೆ ತರಲಿಕ್ಕೆ ಒಂದು ಅನುಕೂಲ ಆಗ್ತದೆ, ಮತ್ತೆ ಇಲ್ಲೊಂದು ಸ್ವಲ್ಪ ಕೆಲವಷ್ಟಕ್ಕೆ ಜನರಿಗೆ ಉದ್ಯೋಗವನ್ನು ಕೊಡುವಂತ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ನಾವು ಇಲ್ಲೇ ಒಂದು ಯೂನಿಟ್ ಮಾಡುವಂತ ವಿಚಾರ ಮಾಡಿದ್ವಿ. ಯೂನಿಟ್ ಮಾಡುವಂತ ವಿಚಾರ ಒಂದು, ಅದಕ್ಕೆ ಬೇಕಾದಂತ ತಾಂತ್ರಿಕತೆ ಆಗ್ಬೋದು, ಅದಕ್ಕೆ ಬೇಕಾದಂತ ಬಂಡವಾಳ ಆಗ್ಬೋದು, ಅದನ್ನೆಲ್ಲಾನು ಹೇಗೆ ಜೋಡಿಸ್ಕೊಂಡ್ರಿ? ಬಂಡವಾಳ ಅವಾಗ ನಾವೀಗ ರೆಂಟೆಡ್ ಇದರಲ್ಲಿದ್ದೇವೆ. ತಾಂತ್ರಿಕತೆ ಅವರ ಸಿರ್ಸಿಯವರು ಮೂಲತಃ ಅವರು ಮಾರ್ಕೆಟಿಂಗ್ ಅಲ್ಲಿ ತಾಂತ್ರಿಕತೆಯಲ್ಲಿ ಎಲ್ಲ ಅವರಿಗೆ ಅನುಭವ ಇತ್ತು. ಮಷಿನರಿಯನ್ನು ನಾವು ಹೊರಗಡೆಯಿಂದ ತಗೊಂಡ್ವಿ. ಎಷ್ಟು ಬಂತು ಖರ್ಚೆಲ್ಲ? ಅವಾಗ ನಮಗೊಂದು 15 ಲಕ್ಷ ಯೂನಿಟ್ ಸ್ಟಾರ್ಟ್ ಮಾಡೋರು. ಎಲ್ಲಿಂದ ತಗೊಂಬಂದ್ರೆ ಅದನ್ನೆಲ್ಲ? ಮಷಿನರಿ ಎಲ್ಲ ತಮಿಳ್ನಾಡು. ಅಲ್ಲಿ ಹೊಸದು ತಂದಿದ್ದು ಅಥವಾ ಯಾರೋ ಉಪಯೋಗಿಸಿದ್ದು? ಹೊಸದೇ. 12 ವರ್ಷದಿಂದ ಮಾಡ್ತಾ ಇದ್ರಿ? ಅದು ರಿಪೇರಿ ಅಂತಿಂತವ ಮಾಮೂಲು ಅದರ ನಿರ್ವಹಣೆ ಮಾಮೂಲು ಇದ್ದೇ ಇರುತ್ತೆ. ಮಷಿನರಿ ಅಂದ್ಕೊಳ್ಳೆ ಮಾಮೂಲು ಇದ್ದೇ ಇರ್ತದೆ. ರಿಪೇರಿ ಭಾಳ ಬರ್ತಾ ಇದೆ ಮೇಂಟೆನೆನ್ಸ್ ಅಂತ ಹೇಳಿ. ಹೇಗೆ ಮಾಡ್ತೀರಿ ಅದನ್ನೆಲ್ಲ, ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ, ಅದು ಹೆಚ್ಚಿನವರು ಮೆಕ್ಯಾನಿಕರು ತಮಿಳ್ನಾಡಿಂದನೇ ಬರ್ತಾರೆ. ಸಣ್ಣ ಪುಟ್ಟದಕ್ಕೂ ಬರ್ತಾರ ಅಥವಾ ಹೇಗೆ? ಸಣ್ಣ ಪುಟ್ಟ ಅಂದರೆ ಉಳಿದು ಇದನ್ನು ಮಷಿನರಿ ನಾವು ಇಲ್ಲಿ ಮಾಡ್ಕೊಳ್ಬೋದು ನೋಡೋಂಥದ್ದು. ದೊಡ್ಡ ರಿಪೇರಿಗಳನ್ನು ತಮಿಳ್ನಾಡಿಂದನೇ ಬರ್ತಾರೆ. ನಾವು ಅವ್ರ ಕಾಂಟ್ಯಾಕ್ಟ್ ಆಗಿ ಒಂದೆರಡು ದಿವಸದಲ್ಲೇ ಬಂದು ಮಾಡಿಕೊಡ್ತಾರೆ ಅವರು. ಹೌದಾ? ನೀವು ಕರಿಬೇಕು ಅಥವಾ ಮಾಮೂಲಾಗಿ ಅವ್ರು ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಬಂದು ನೋಡಿ ಹೋಗೋದು ಹಂಗೇನು? ಇಲ್ಲ, ನಾವು ಕರಿಬೇಕು. ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ಕರಿಬೇಕು ಅವರಿಗೆ. ಎಂತೆಂಥ ಮಷಿನ್ ಬೇಕು ಇಲ್ಲಿ? ಇಲ್ಲಿ ಮೇನ್ ಇರೋದು ಡ್ರೈಯರ್. ಡ್ರೈಯರ್ ಅಂದರೆ ನಾವು ಅದನ್ನು ತುರಿಯನ್ನು ಒಣಗಿಸ್ತಾವಲ್ಲ, ಅದು ಮೇನ್. ಅದಕ್ಕಿಂತ ಪೂರ್ವದಲ್ಲಿ ಫ್ಲೆಕ್ಸ್ ಮಾಡೋದು ಮಷಿನ್ನು, ಅದು ನಮ್ಗೆ ಇಲ್ಲಿ ಕರ್ನಾಟಕದ ಒಳಗಡೆ ಸಿಗ್ತದೆ. ಅದಂತ ಏನು ಮೇಂಟೆನೆನ್ಸ್ ಇಲ್ಲ. ಹಾಗಾಗಿ ಅದು ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ನೀವೇ ಬಗೆಹರಿಸ್ಕೋಬಹುದು. ಮತ್ತೆ ಇಲ್ಲಿ ತೆಂಗಿನ ಚಿಪ್ಪನ್ನು ತೆಗೆದು ಕೊಬ್ಬರಿಯನ್ನು ತೆಗಿತೀರಿ, ಮತ್ತೆ ಅದು ಕೊಬ್ಬರಿಯನ್ನ ಮೇಲಿನ ಸಿಪ್ಪೆಯನ್ನು ಕೂಡ ಸುಲಿತೀರಿ, ಆ ನಂತರ ಅದನ್ನು ಹೋಳು ಮಾಡ್ತೀರಿ. ಇವೆಲ್ಲವಕ್ಕೂ ಕೂಡ ಮಾನವ ಶಕ್ತಿಯನ್ನ ಬಳಸ್ತಾ ಇದ್ರಿ? ಎಲ್ಲ ಮಾನವ ಶಕ್ತಿ ಇಲ್ಲ ಅಂದ್ರೆ ಇದು ಮಷಿನ್ನಲ್ಲಿ ಮಾಡ್ಲಿಕ್ಕಾಗಲ್ಲ. ಇಲ್ಲ, ಮೋಸ್ಟ್ಲಿ ಅಂದ್ರೆ ಈಗ ತೆಂಗಿನಕಾಯಿ ಗರಟೆ ಬಿಡಿಸೋದು ಮಷಿನ್ ಬಂದಿದೆ, ಅದಕ್ಕಾದ್ರೆ ಒಬ್ಬ ಬೇಕು, ಒಬ್ಬ ವ್ಯಕ್ತಿ ಬೇಕೇ ಬೇಕು. ಹಾಗಾಗಿ ಈಗ ದಿನಾನು ಎಷ್ಟು ಜನ ದುಡಿತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 35 ಜನ ಕೆಲಸದವರಿದ್ದಾರೆ ಡೈಲಿ. ಏನೇನು ಮಾಡ್ತಾರೆ ಅವರೆಲ್ಲ? ಅವ್ರಿಗೆ ಕೆಲವಷ್ಟು ಜನರು ಇದೆ, ಗರಟೆ ಬಿಡಿಸೋದು, ತೆಂಗಿನಕಾಯಿ ಚಿಪ್ಪು ತೆಗೆಯೋದು, ಆಮೇಲೆ ಅದನ್ನ ಮೇಲಿನ ಸ್ಕಿನ್ನು ಅದಕ್ಕೆ ನಾವು ಪೀಲಿಂಗ್ ಮಾಡೋದು ಅಂತ ಹೇಳೋದು, ಅದನ್ನು ತೆಗೆಯೋದು, ಕಟ್ಟಿಂಗ್ ಮಾಡೋದು, ವಾಶ್ ಮಾಡಿದ್ದು, ಆಮೇಲೆ ಫ್ಲೇಕ್ಸ್ ಮಷಿನ್ಗೆ ಹಾಕೋದು, ಅದನ್ನು ಡ್ರೈ ಮಾಡೋದು, ಮತ್ತು ಪ್ಯಾಕಿಂಗ್. ಹಿಂಗೆ ಆ ಥರ ಅಷ್ಟು ವಿಭಾಗಗಳಿದೆ ಅದರಲ್ಲಿ. ಆ ವಿಭಾಗದಲ್ಲಿ ಅವರು ಎಲ್ಲರೂ ಪರಿಣಿತರೇ, ಹಾಂ, ಎಕ್ಸ್ಪರ್ಟ್ಸ್ಗಳೇ ಎಲ್ಲ ಮಾಡ್ತಾರೆ. ಅಂದ್ರೆ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ ಅಲ್ಲ? ಪ್ರಾರಂಭದೊಳಗೆ ಅಷ್ಟೊಂದು ರೂಢಿ ಇರಲಿಲ್ಲ. ಇಲ್ಲ, ಎಲ್ಲರೂ ಅದು ಕೆಲಸ ಕಲಿಬೇಕು. ಕೆಲಸ ಕಲಿಸಿದ್ರಿ? ಈಗೆಲ್ಲ ಕಲಿಸಿದ್ರಿ. ದಿನಾನು ಅಷ್ಟು ಜನ ಬರ್ತಾರೆ? 30-35 ಜನ ಬರ್ತಾರೆ ಸಾಮಾನ್ಯ. ಕೆಲಸಲ್ಲ, ತಾಪತ್ರ ಅವರು ಅವಲಂಬಿಸ್ಕೊಂಡು ರಜೆ ಮಾಡಿರ್ತಾರೆ, ಅದಷ್ಟಂತೂ ಬಂದೇ ಬರ್ತಾರೆ. ಅವರು ಬರೋದು ಎಷ್ಟು ದುಡಿತಾರೆ, ಎಷ್ಟೊತ್ತು ದುಡಿತಾರೆ, ಏನು ಇಲ್ಲ? ಬೆಳಿಗ್ಗೆ 9 ರಿಂದ 5, ಸಂಜೆ 5. ಏನು ಕೂಲಿ ಕೊಡ್ತೀರಿ ಅವ್ರಿಗೆ? ಕೂಲಿ ಅದು ನಮ್ಮದು ಇದ್ರ ಮೇಲೆ ಉಂಟು, ಕಾರ್ಮಿಕ ಇಲಾಖೆ ಚಾರ್ಟ್ಸ್ ಇದೆ, ಅದಕ್ಕೆಲ್ಲ ಯಾವ್ಯಾವ ಕೆಲಸ ಮಾಡೋರಿಗೆ ಏನೇನು ಎಷ್ಟೆಷ್ಟು ಕೂಲಿ ಅಂತ ಅದು. ಮತ್ತು ಓಟಿ ಎಲ್ಲ ಬಂದರೆ ಓಟಿ ಕೊಡ್ತೇವೆ ಕೆಲಸ ಜಾಸ್ತಿ ಆದಾಗ. ಹೌದಲ್ಲ? ಸಾಧಾರಣ ಎಷ್ಟು ಬೀಳುತ್ತೆ ಅವ್ರ ಕೂಲಿ? ಒಬ್ಬರು 500 ರೂಪಾಯಿವರೆಗೆ ಸಂಪಾದನೆ ಮಾಡ್ತಾರೆ. ದಿನ ಅವ್ರನ್ನೇ ಪರ್ಮನೆಂಟು, ಮತ್ತು ಹೊಸದಾಗಿ ಬಂದರೂ ತೊಗೊಳ್ಳೋದು ಹಂಗೇನಿಲ್ಲ? ತಗೊಳ್ತೇವೆ. ಕೆಲವರು ಕೆಲಸ ಬಿಟ್ಟು ಹೋಗ್ತಾರೆ, ಈಗ ಹುಡುಗಿಯರು ಮದುವೆ ಆದಮೇಲೆ ಅವ್ರ ಕೆಲಸ ಬಿಟ್ಟು ಹೋಗ್ತಾರೆ, ಅವಾಗ ಬೇರೆ ಅವ್ರು ತಗೊಳ್ಳೋದು. ಹಾಗೆ ರೊಟೇಟ್ ಆಗ್ತಾ ಇರ್ತದೆ. ಕೆಲವರಿಗೆ ಏನೋ ಸಮಾಧಾನ ಆಗೋದಿಲ್ಲ, ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ, ಬಂದಿರ್ತಾರೆ ಕೆಲಸ ಕಲೀಲಿಕ್ಕೆ ಆಗೋದಿಲ್ಲ, ಅವಾಗ ಬಿಡ್ತಾರೆ, ಮತ್ತು ನಾವು ಬೇರೆಯವ್ರು ತಗೊಳ್ಬೇಕು. ಇಷ್ಟು ತೆಂಗು ಅಂದ್ರೆ ಇಷ್ಟು ಜನಕ್ಕೆ ಕೆಲಸ ನಿರಂತರವಾಗಿ ವಾರದಲ್ಲಿ 6 ದಿನ ಕೆಲಸ ಕೊಡ್ಬೇಕಂದ್ರೆ ದಿನಾನು ಎಷ್ಟು ತೆಂಗಿನಕಾಯಿ ಬೇಕಾಗ್ತದೆ ನಮ್ಗೆ? ಎಷ್ಟು ಜನ ಈಗ ನಮ್ಮ ಕೆಪಾಸಿಟಿ 10-12,000 ಪ್ರೊಡಕ್ಷನ್ ಮಾಡಬಹುದು ಪ್ರತಿದಿನ. ಅಷ್ಟು ಬರುತ್ತಾ? ಹಾ ಬರ್ತದೆ. ಅದ್ರ ಜೊತೆಗೆ ನಾವು ಸಾಧಾರಣ 1,00,000 ಕಾಯಿ ಸ್ಟಾಕ್ ಇಡಬೇಕು ನಮ್ಮ ನಮ್ಮ ಗೋಡನಲ್ಲಿ, ನಮ್ಮ ಹತ್ರ ಇರಬೇಕು ಅದು. ಅವಾಗ ಒಂದಿಷ್ಟು ರೈತರಿಂದ ಬರೋದು ಕಡಿಮೆ ಆದರೂ ನಮಗೆ ಇಲ್ಲಿ ಕೆಲಸಕ್ಕೆ ತೊಂದರೆ ಆಗದಿದ್ದಾಗ ನಾವು ಅದನ್ನು ಇಷ್ಟು ಇಟ್ಟುಕೊಳ್ಬೇಕು. ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿಯನ್ನು ಹೇಗೆ ಸಂಗ್ರಹಿಸ್ತೀರಿ, ಹೆಂಗೆ ಕೊಂಡ್ಕೊಂತೀರಿ ಅವನ್ನೆಲ್ಲ? ಇದು ನಮ್ಮ ಹೊನ್ನಾವರ ತಾಲೂಕಲ್ಲಿ ತೆಂಗೇ ಪ್ರಮುಖವಾದ ಬೆಳೆ ಆದ್ದರಿಂದ ನೇರವಾಗಿ ರೈತರಿಂದನೇ ತಗೊಳ್ತೇವೆ. ಈ ವರ್ಷ ಸ್ವಲ್ಪ ಬೆಳೆ ಕಡಿಮೆ ಆದದಕ್ಕೆ ಹೊರ ಜಿಲ್ಲೆಗಳಿಂದ ತರಿಸುವಂತ ಒಂದು ಸಂದರ್ಭ ಬಂದಿತ್ತು ಸ್ವಲ್ಪ, ಈಗ ಮತ್ತೆ ಸಿಗ್ತಾ ಇದೆ ಸ್ಥಳೀಯವಾಗಿ. ಈ ರೀತಿ ಲಕ್ಷಾಂತರ ಕಾಯಿಗಳನ್ನು ಇಲ್ಲೇ ಒಂದು ಕೊಟ್ಟಕ್ಕರೋ ಅಥವಾ ನೀವು ಅಲ್ಲಿಗೆ ಹೋಗ್ತಾರೋ ಹೇಗೆ? ರೈತರ ಬಾಗಿಲಿಗೆ ಹೋಗೋದ? ಹಾ ರೈತ ಇಲ್ಲ, ರೈತರು ನೇರವಾಗಿ ಇಲ್ಲಿ ಬರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಇಂಥ ಯೂನಿಟ್ ಆಗಿದೆ ಅಂತೇಳಿ. ಅವರು ಎಷ್ಟೇ ತರಲಿ, ಈಗ ತೂಕದ ಲೆಕ್ಕದಲ್ಲಿ ನಾವು ಅದನ್ನ ಗುಣಮಟ್ಟದ ಮೇಲೆ ಯೋಗ್ಯವಾದ ದರವನ್ನು ಹಾಕ್ಕೊಡ್ತೇವೆ. ಹೇಗೆ ಗೊತ್ತಾಗುತ್ತೆ ಅದರ ಗುಣಮಟ್ಟ? ಗುಣಮಟ್ಟ ಅಂದರೆ ಒಳ್ಳೆ ಕಾಯಿ ಇರಬೇಕು, ಡ್ರೈ ಇರಬೇಕು. ಈಗ ಮೇಲ್ಗಡೆಯಿಂದ ಕಾಣುವಾಗ ಡ್ರೈ ಇರಬೇಕು ಅಂದರೆ ಮರದಿಂದ ಇಳಿಸಿ ಒಂದು 20 ದಿವಸ ಆದದ್ದು, ಅದು ಬಣ್ಣದಲ್ಲಿ ಗೊತ್ತಾಗ್ತದೆ. ಅವರು ಸಿಪ್ಪೆ ಸುಲ್ಕೊಂಡು ಬರ್ತಾರೋ ಅಥವಾ ಇಲ್ಲಿ ಬಂದು ಸುಲಿಯೋದು ಹೇಗೆ? ಸಿಪ್ಪೆ ಸುಲ್ಕೊಂಡು ಬರ್ತಾರೆ. ಹಂಗೆ ತೊಗೊಂಡ್ಬಂದ್ರೆ? ಇಲ್ಲ, ಹಂಗೆ ತೊಗೊಂಡು ಬಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂದಾಜಾಗೋದಿಲ್ಲ ಅದು. ಇದಾದರೆ ಸಿಪ್ಪೆ ಶುಲ್ಕ ಬಂದಾಗ ನೇರವಾಗಿ ನಾವು ತೂಕ ಮಾಡೋದು, ಕೆಜಿಗಿಂತ ಇಷ್ಟು ಅಂತೇಳಿ ರೇಟ್ ಇರ್ತದೆ, ಅದನ್ನು ಮಾಡ್ಬೋದು. ರೈತರಿಂದ ತೂಕಕ್ಕೆ ತಗೊಳ್ತಿರಲ್ಲ, ಸಂಖ್ಯೆಗಲ್ಲ ತೂಕ. ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕಾಗತ್ತಂಗ ತೆಂಗಿನಕಾಯಿನೇ ತಗೊಳಕಂದ್ರೆ ನಿಮಗೆ? ಹೌದು, 100,000 ರೂಪಾಯಿ ಬಂಡವಾಳ ಹಾಕಬೇಕು. ನಾವು ಮಾರಾಟ ಮಾಡಿದಲ್ಲಿ ಅದು ದುಡ್ಡು ಬರಲಿಕ್ಕೂ ಲೇಟ್ ಆಗ್ತದೆ, ಅವಾಗ ತಾಳ್ಕೊಳ್ಳೋ ಶಕ್ತಿ ಇರಬೇಕು. ಒಟ್ಟಾರೆ ಅದರಲ್ಲಿ ಬಂಡವಾಳ ಜಾಸ್ತಿ ಬೇಕು. ನಾವು ಹೊರ ರಾಜ್ಯಗಳಿಗೂ ಸೇಲ್ ಮಾಡ್ತೇವೆ, ಹೊರ ರಾಜ್ಯದಿಂದ ಎಲ್ಲ ಒಳ್ಳೆ ಗಿರಾಕಿಗಳೇ, ಆದರೆ ನಮಗೆ ಜಮಾ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಯಾರು ಮೋಸ ಮಾಡಲ್ಲ, ಆದರೆ ಒಂದು ಸ್ವಲ್ಪ ಕೊಡೋದ್ರಲ್ಲಿ ಲೇಟ್ ಆಗಿ ಕೊಡ್ತಾರೆ. ಹೆಚ್ಚು ಕಡಿಮೆ 1 ತಿಂಗಳ? ಹಾ, 1 ತಿಂಗಳವರೆಗೆ ಆಗ್ತದೆ ಕೆಲವರು. ಆಗುತ್ತಲ್ಲ ಅಂದ್ರೆ ಇಲ್ಲಿಂದ ನಾವು ಉದಾಹರಣೆಗೆ ಯು ಪಿ ಕೊಡಬೇಕಂದ್ರೆ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿ 1 ವಾರ ಬೇಕು ಅವರಿಗೆ ಹೋಗ್ಬಿಟ್ಲಿಕ್ಕೆ, ಆಮೇಲೆ ಅವರಿಂದ ಅಲ್ಲಿ ಸ್ವಲ್ಪ ವಿತರಣೆ ಆಗಿ ನಮ್ಮ ಕ್ಯಾಶ್ ಬರೋದ್ರೊಳಗೆ ಮತ್ತೆ 1 ವಾರ ಲೇಟ್ ಆಗ್ತದೆ, ಅಲ್ಲಿ 15-20 ದಿವಸ ಆಗ್ಬಿಡ್ತದೆ. ಈಗ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಆ ಸಮಸ್ಯೆ ಏನಾದ್ರು ಕಡಿಮೆ ಆಗಿದೆ? ಹಾ, ಎಲ್ಲ ಬ್ಯಾಂಕ್ ಥ್ರೂ ವ್ಯವಹಾರನೇ, ಬಿಲ್ಲಿಂದ ಹೋಗ್ತದೆ ಬ್ಯಾಂಕಿಗೆ ಬರ್ತದೆ. ಏನೇ ಹೆಚ್ಚು ಕಡಿಮೆ ಅಂದ್ರೂ ಕೂಡ ಮಾನವನ ಒಂದು ಇತಿಮಿತಿ ಒಳಗೆ ಟೈಮ್ ಮೇಂಟೈನ್ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು 15 ದಿನ ಆದ್ರೂ ಬೇಕಾಗುತ್ತೆ, 15 ದಿವಸ ಬೇಕು. ಮುಖ್ಯವಾಗಿ ಎಲ್ಲೆಲ್ಲಿ ಮಾರಾಟ? ನಮ್ದು ದೊಡ್ಡ ಮಾರ್ಕೆಟ್ ಅಂದ್ರೆ ಲಕ್ನೋ ಮತ್ತೆ ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ, ಮತ್ತೆ ಸಹರಾನ್ಪುರ ಅಂತಿದೆ ಅದು ಉತ್ತರ ಪ್ರದೇಶನೇ, ಮಹಾರಾಷ್ಟ್ರ ಕಡೆ ಹೋಗ್ತದೆ. ಉಳಿದು ಲೋಕಲ್ ಹುಬ್ಬಳ್ಳಿ ಬಳ್ಳಾರಿ ಬೆಂಗಳೂರು. ಹಾ, ಬೆಂಗಳೂರು ಸ್ವಲ್ಪ ಕಡಿಮೆ. ಅಂದ್ರೆ ಪಾನ್ ಮಸಾಲ ಎಲ್ಲಿ ಜಾಸ್ತಿ ತಿಂತಾರೆ ಅಲ್ಲಿಯೋ ಅಥವಾ ಇದು ಬೇರೆದಕ್ಕೂ ಉಪಯೋಗ ಮಾಡ್ಕೋಬಹುದು? ಇಲ್ಲ, ಪಾನ್ ಮಸಾಲದಕ್ಕೆ ಹೋಗೋದು ಮತ್ತೆ ಬೇಕರಿ ಐಟಮ್ ಹೋಗೋದು ಬಹಳ ಕಡಿಮೆ. ಈ ಉತ್ತರ ಭಾರತದಲ್ಲಿ ಹೋಗೋದು ಎಲ್ಲ ಸ್ವೀಟ್ ಮಾಡ್ಲಿಕ್ಕೆ ಹೋಗ್ತದೆ, ಅದು ಬರ್ಫಿ ಅಂತ ಏನೋ ಮಾತಾಡ್ತಾರೆ. ಮತ್ತೆ ಅಡುಗೆಯಲ್ಲಿ ಉಪಯೋಗಿಸ್ತಾರೆ, ಅದು ವೈಟ್ ಇರೋದಕ್ಕೆ ಡ್ರೈ ಇರೋದಕ್ಕೆ ಬಹಳ ಕಾಲ ಇಡಬಹುದು ಅದನ್ನ, ಹಾಗೆ ಅಡುಗೆಯಲ್ಲಿ ಆಹಾರದಲ್ಲಿ ಉಪಯೋಗಿಸ್ತಾರೆ. ಈ ರೀತಿಯಾಗಿ ನಾವು ಅದನ್ನ ಸಂಗ್ರಹಿಸಿ ಇಡಬಹುದು ಅಂತ ಹೇಳಿದ್ರಲ್ಲ, ಎಷ್ಟು ದಿನ ಇಡಬಹುದು? ನಮ್ಮ ಇದರಲ್ಲಿ ನಾವು 6 ತಿಂಗಳ ಪ್ಯಾಕಿಂಗ್ ಆದ್ಮೇಲೆ 6 ತಿಂಗಳ ಅಂತ ನಾವು ಹಾಕಿರ್ತೇವೆ, ಅಷ್ಟು ಡ್ರೈ ಆಗಿರ್ತದೆ. ಅಲ್ಲಿ 2-3 ಬಣ್ಣದ ಫ್ಲೇಕ್ಸ್ ಅನ್ನು ನೋಡಿದ್ವಿ, ಯಾವುದಕ್ಕೆ ಹೆಚ್ಚು ಬೇಡಿಕೆ? ಅದು ಬಣ್ಣ ಇಲ್ದಿದ್ದು ಅದೇ ವೈಟಿಗೆ ಹೆಚ್ಚು ಬೇಡಿಕೆ. ಬಣ್ಣ ಅಂದ್ರೆ ಸ್ವಲ್ಪ ಈ ಬೇಕರಿ ಅವರು ಪಾನ್ ಮಸಾಲ ಅವ್ರು ಕೇಳ್ತಾರೆ ಅಂತ ಅಷ್ಟೇ ಮಾಡೋದು ಬಿಟ್ರೆ ಬೇಡಿಕೆ ಜಾಸ್ತಿ ಇರೋದು ನ್ಯಾಚುರಲ್ ವೈಟ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ವೈಟ್ ಅಂದ್ರೆ ಬಿಳಿದೆ ಬಣ್ಣ ಹಾಕಲಾರದ್ದೆ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಬಣ್ಣ ಹಾಕಿದ್ದೆ ಎಷ್ಟು ಪ್ರಮಾಣದಲ್ಲಿ? ಅದು ಒಂದು 80% ಬಣ್ಣ ಹಾಕದೇನೆ ಹೋಗ್ತದೆ ಮಾರ್ಕೆಟ್ ಅಲ್ಲಿ, 20% ಇಷ್ಟು ಕೇಳ್ತಾರೆ ಅಷ್ಟೇ. ಹೌದಲ್ಲ, ಇದು ಪ್ಯಾಕಿಂಗ್ ಮಾಡ್ಬೇಕಾದ್ರೆ 1 ಕೆಜಿ ಇದು, 1/2 ಕೆಜಿ ಇದು, ಅಥವಾ 100 ಗ್ರಾಮು ಹೆಂಗೆ ಮಾಡ್ತೀರಿ ಅದನ್ನು? ಕೆಜಿ ಪ್ಯಾಕೆಟ್ ಅಲ್ಲದೆ ವೈಟು ಇದೆಲ್ಲ, ಆಮೇಲೆ 100 ಗ್ರಾಮು ಮತ್ತೆ 80 ಗ್ರಾಮು ಅಂದ್ರೆ ಬೇಡಿಕೆ ಹಿಂಗೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಕೆಲವರು 100 ಗ್ರಾಮ್ ಅಲ್ಲಿ ಬೇಕು ಅಂತಾರೆ, ಕೆಲವರು 80 ಗ್ರಾಮ್ ಅಲ್ಲಿ ಬೇಕು ಅಂತಾರೆ, ಆ ಥರದಲ್ಲಿ ಪ್ಯಾಕಿಂಗ್ ಮಾಡೋದು. ಹಾಗಾಗಿ ನಿಮಗೆ ಇಲ್ಲಿಂದ ನಾವು ಲಕ್ನೋಕ್ಕೆ ಕಳಿಸಿದೀವಿ ಅಥವಾ ಬೇರೆ ಕಡೆನೆ ಕಳಿಸಿದ್ವಿ, ಹೇಗೆ ಕಳಿಸೋದು ಅಂದಿಲ್ಲ? ಇದು ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಇಲ್ಲಿಂದ ಬುಕ್ ಮಾಡಿದ್ರೆ, ಈಗ ಲಕ್ನೋವಲ್ಲ ವಿಆರ್ ಅಲ್ಲಿ ಇಲ್ಲಿಂದನೇ ಬುಕ್ ಮಾಡಿದ್ರೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಬಾಗಿಲಿಂದ ಹೋಯ್ತಾರೆ ಅವರು ಡೈರೆಕ್ಟ್, ಅಲ್ಲಿ ಪಾರ್ಟಿಗೆ ಡೆಲಿವರಿ ಕೊಡ್ತಾರೆ. ಅದು ಬಿಟ್ಟರೆ ಉಳಿದ 2-3 ಟ್ರಾನ್ಸ್ಪೋರ್ಟ್ಗಳಿದ್ದಾವೆ, ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಆಗ್ತದೆ ಅಲ್ಲಿ ತಗೊಳ್ಳೋರಿಗೆ ಅವ್ರು ಹೇಳ್ತಾರೆ ಇಂಥ ಟ್ರಾನ್ಸ್ಪೋರ್ಟಿಗೆ ಕೊಡಿ ಅಂತೇಳಿ, ಆ ಟ್ರಾನ್ಸ್ಪೋರ್ಟಿಗೆ ಕೊಡ್ತೇವೆ. ಬೇಡಿಕೆಯನ್ನು ಅವ್ರು ಸಲ್ಲಿಸಿದ ಮೇಲೆ ನೀವು ಕಳಿಸೋದು ಅಥವಾ ಮಾಮೂಲಾಗಿ 15 ದಿನಕ್ಕೊಂದ್ಸಲ ಇವ್ರಿಗೆ ಕಳಿಸಲೇಬೇಕು ಅಂತ ಕಳಿಸೋದು ಹೇಗೆ? ಬೇಡಿಕೆ ಅವರು ಸಲ್ಲಿಸ್ತಾರೆ ಸಲ್ಲಿಸ್ತಾರೆ ಫೋನ್ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ 3 ಟನ್ ಬೇಕು 4 ಟನ್ ಬೇಕು ಹಾಗೆ ಆ ಪ್ರಮಾಣದಲ್ಲಿ ತಗೊಳ್ತಾರೆ ಅವರು. ಈಗ ಉತ್ತರ ಭಾರತ ಕಡೆ ಅಲ್ಲೊಬ್ರು ಮಧ್ಯವರ್ತಿ ಕೊಡೋದು ಅಥವಾ ನೇರವಾಗಿ ಯಾರು ಉಪಯೋಗಿಸ್ತಾರೋ ಅವರಿಗೆ ಕೊಡೋದು ಹೇಗೆ? ಮಧ್ಯವರ್ತಿ ಅಂದ್ರೆ ಅವರು ದೊಡ್ಡ ಸ್ಟಾಕ್ ಇಷ್ಟು ಅಂತ ಅನಿಸ್ತದೆ ನಮಗೆ. ನೇರವಾಗಿ ನಾವಿನ್ನೂ ಅದ್ರ ಬಗ್ಗೆ ನೋಡ್ಲಿಲ್ಲ, ಅವರದ್ದು ಗೋಡನ್ ಇದು ಅಂತದ್ದು ನೋಡಿಲ್ಲ ನಾವು. ಅವ್ರು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಚಿಲ್ಲರೆ ಚಿಲ್ಲರೆ ಅವರಿಗೆ, ಯಾರದು ಅಂಗಡಿಯವರು 5 ಚೀಲ 10 ಚೀಲ ಹಿಂಗೆ ಸೇಲ್ ಮಾಡಬಹುದು. ಪ್ಯಾಕಿಂಗ್ ಮೆಟೀರಿಯಲ್ ಎಲ್ಲ ಎಲ್ಲಿ ತರ್ತೀರಿ? ಪ್ಯಾಕಿಂಗ್ ಮೆಟೀರಿಯಲ್ ಜಾಸ್ತಿ ನಾವು ಹುಬ್ಳಿಯಲ್ಲಿ ಮಾಡಿಸ್ತೇವೆ. ಅದು ಗುಣಮಟ್ಟದ್ದು ಅಂತೇಳಿ ಸರ್ಟಿಫೈ ಆಗಿದ್ದು ಸರ್ಟಿಫೈ ಆಗಿರಬೇಕು. ಅದರ ಥಿಕ್ನೆಸ್ ಈಗ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಏನಿದೆಯಾ ಪ್ಲಾಸ್ಟಿಕ್, ಅದೇ ಕ್ವಾಲಿಟಿಯಲ್ಲಿ ನಾವು ಮಾಡ್ತೇವೆ. ಇದು ಆಹಾರದ ಒಂದು ಭಾಗ, ಹಾಗಾಗಿ ಆಹಾರ ಇಲಾಖೆ ಪರ್ಮಿಷನ್ ಅವರು ನಿಗದಿಪಡಿಸುವಂತ ನಿಯಮ ಪಾಲಿಸೋದು ಎಲ್ಲರೂ ಪಾಲಿಸ್ತಾ ಇದ್ದೇವೆ. ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತೇವೆ ಪರ್ಮಿಷನ್. ಮತ್ತೆ FSSAI ನಂಬರ್ ಅದು ಕೂಡ ಇದೆ ನಮ್ಮಲ್ಲಿ. ಆಹಾರ ಗುಣಮಟ್ಟ ನಂಬರ್ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ವರ್ಷದಲ್ಲಿ ನಿಮಗೆ ರಜಾ ದಿನಗಳೇ ಇಲ್ವಾ? ಅಂದ್ರೆ ವೀಕ್ಲಿ ರಜಾ ಅಲ್ಲ, ನಾ ಹೇಳುದು ಈಗ ನಮ್ಗೆ ತೆಂಗಿನ ಸುಗ್ಗಿ ಇಲ್ಲ, ಕಾಯಿ ಸಿಗಲ್ಲ, ಈ ಸಂದರ್ಭದೊಳಗೆ ನಾವು ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಬೇಕಾಗತ್ತೆ, ಹಂಗೇನ್ರಿ ಇರುತ್ತೆ? ಬರ್ತದೆ ಅಂತ ಸಂದರ್ಭಗಳು, ಆದರೆ ಈ ವರ್ಷ ಅಷ್ಟು ಸ್ವಲ್ಪ ಬಂದಿತ್ತು ಅದು. ಅಂದ್ರೆ ಕಾಯಿ ಕೊರತೆಯಾಗಿ ಇಲ್ಲಿ ತನಕ ಬರಲಿಲ್ಲ, ನಮ್ಮಲ್ಲಿ ಲೋಕಲ್ ಕಾಯಿಗೆ ತೊಂದರೆನೇ ಆಗಲಿಲ್ಲ ತೆಂಗಿನಕಾಯಿ. ಈ ವರ್ಷ ಸ್ವಲ್ಪ ಇದಾಯ್ತು, ಆದರೂ ಅದಕ್ಕೋಸ್ಕರ ಈಗ ಒಂದು ವಾರ ಬಂದಿಡುವಂಥ ಪರಿಸ್ಥಿತಿ ಎಲ್ಲ ಬರಲಿಲ್ಲ. ಒಂದು 2 ದಿವಸ ಹಿಂಗೆ ವೇಟ್ ಮಾಡ್ಬೋದು, ಆಮೇಲೆ ಮತ್ತೆ ಸ್ಟಾಕ್ ಆಗ್ತದೆ. ಒಂದು ವರ್ಷದಲ್ಲಿ ಎಷ್ಟು ಟನ್ ನೀವು ಉತ್ಪಾದನೆ ಮಾಡ್ತೀರಿ? ಒಂದು ವರ್ಷದಲ್ಲಿ ಸಾಮಾನ್ಯ 500 ಟನ್ ಅಂತ ಆಗ್ಬೋದು. 500 ಟನ್ ಅಷ್ಟು ಮಾರಾಟ ಮಾಡ್ತೀರಿ ಅಲ್ವಾ? ಹಾಗಾಗಿ ನಿಮಗೆ ತೆಂಗಿನಕಾಯಿ ಕೊಂಡ್ಕೊಂಡು ಇಲ್ಲಿ ಲೇಬರಿಗೆ ಕೊಟ್ಕೊಂಡು ಮತ್ತೆ ಇಷ್ಟೆಲ್ಲನೂ ಬಂಡವಾಳ ಹಾಕಿ ಟ್ರಾನ್ಸ್ಪೋರ್ಟೇಷನ್ನು ಅದು ಇದು ಎಲ್ಲನೂ ಕೂಡ ಹೋಗ್ಲಾಡ್ಸಿದ್ರೆ ನಾನು ಆಯ್ಕೆ ಮಾಡಿಕೊಂಡಿರ್ತಾ ಉದ್ಯಮ ಚೆನ್ನಾಗಿದೆ, ಖುಷಿ ಕೊಡ್ತಿದೆ ಅಂತ ಅನ್ಸುತ್ತಾ? ಖುಷಿ ಕೊಡ್ತಿದೆ ಅನಿಸ್ತಿದೆ, ಆದರೆ ನಾವು ಕಷ್ಟ ಬಿಟ್ಟದ್ದಕ್ಕೆ ಸರಿಯಾಗಿ ಕೆಲವು ಸಲ ಪ್ರತಿಫಲ ಇಲ್ಲ, ಅಂದರೆ ಲಾಭದೃಷ್ಟಿಯಿಂದ ವಿಚಾರ ಮಾಡಿದೆ. ಆದರೆ ಸಮಾಧಾನ ಉಂಟು, ಯಾಕೆಂದರೆ ನಮ್ಮೂರಲ್ಲಿ ನಾವೊಂದು ಇಂಥ ಉದ್ಯಮವನ್ನು ನಡೆಸ್ತಾ ಇದ್ದೇನೆ, ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೇನೆ, ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಯೋಜನೆ ಇದೆ ಇದು ಅಂತ ಹೇಳಿ ಆ ಒಂದು ಸಮಾಧಾನ ಇದೆ. ಇಲ್ಲ ಅಲ್ಲ, ವ್ಯಾಪಾರಿ ದೃಷ್ಟಿಯಿಂದ ನಿರೀಕ್ಷಿತ ಲಾಭ ಇಲ್ಲದೇ ಇದ್ದರೂ ನಾವು ಬಿಟ್ಟು ಶ್ರಮಕ್ಕೆ ತಕ್ಕದ ಪ್ರತಿಫಲಕ್ಕೆ ಭಾಳ ಸಲ ಬರೋದಿಲ್ಲ. ಯಾಕೆ ಹಂಗಾಗುತ್ತೆ? ಅದು ದರಗಳಲ್ಲಿ ಆಗುವ ವ್ಯತ್ಯಾಸ. ನಾವು ಸ್ಟಾಕ್ ಇದ್ದಾಗ ದರ ಒಂದೇ ಸರಿ ಕಡಿಮೆ ಆದರೆ ಅವಾಗ ನಮಗೆ ಲಾಸ್ ಆಗ್ತದೆ. ನೀವು ತೆಂಗಿನಕಾಯಿ ತಗೋಬೇಕಂದ್ರೆ ಇವತ್ತಿನ ರೇಟ್ ಇದೆ ಎಷ್ಟಿದೆ ಅದ್ರ ಮೇಲೆ ತಗೊಳ್ಳೋದ? ಹೌದು, ಇವತ್ತಿನ ರೇಟ್ ಎಷ್ಟಿದೆ ಅದರ ಮೇಲೆ ತಗೊಳ್ಳೋದು. ಮತ್ತೆ ಅಲ್ಲಿ ನಮಗೆ ಸೇಲ್ ಮಾಡುವಲ್ಲಿ ಯಾವ ರೇಟಲ್ಲಿ ಕೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕು. ಇಲ್ಲಿ ನಿಮಗೆ ರೇಟು ಜಾಸ್ತಿ ಹಾಕಿ ತೆಂಗಿನಕಾಯಿ ತಗೊಂಡ್ರಿ ಅಂತೇಳಿದಾಗ ನೀವು ಮಾಡಿದಂಥ ಉತ್ಪನ್ನಕ್ಕೆ ಹೆಚ್ಚಿನ ಬೆಲೆ ಕಟ್ಟಿ ಕಳಿಸೋದು ಹಂಗೆ ಮಾಡೋಕ್ಕಾಗಲ್ಲ? ಇಲ್ಲ, ಹಂಗೆ ಮಾಡೋಕ್ಕಾಗೋದಿಲ್ಲ. ಅದು ನಮ್ದು ಒಂದೇ ಇದಲ್ಲ, ಸಾಕಷ್ಟು ಫ್ಯಾಕ್ಟ್ರಿಗಳಿದ್ದಾವೆ ದೇಶದಾದ್ಯಂತ ಇದೆ. ಇದರಿಂದನೇ ಪೌಡರ್ ತಯಾರು ಮಾಡುವಂಥದ್ದು ಅವೆಲ್ಲ ಮಾರ್ಕೆಟನ್ನು ನಿಗದಿಪಡಿಸೋದು. ಅಲ್ಲಿ ಉತ್ತರ ಭಾರತನೇ ಮೇನ್ ಮಾರ್ಕೆಟ್ ಆದದ್ರಿಂದ 100 ರೂಪಾಯಿ ಮೈನಸ್ ಆಯಿತು ಅಂದರೆ ಅವ್ರಿಗೆ ಮೊದಲು ಗೊತ್ತಾಗ್ತದೆ ನಮಗಿಂತ. ನಮ್ಗೆ ಇಷ್ಟು ಬೀಳ್ತದೆ ಇಷ್ಟು ಕೊಡಲೇಬೇಕು ಅಂತ ಹೇಳಿ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಡ್ರೈಯರ್ ಐತಲ್ಲ, ನೀವು ಸೌದೆಯನ್ನು ಉಪಯೋಗ ಮಾಡಿಕೊಂಡು ಡ್ರೈಯರ್? ಹೌದು, ಸೌದೆ ಉಪಯೋಗ. ಮತ್ತೆ ಈ ಕೈಗಾರಿಕೆಯಲ್ಲಿ ಉಪ ಉತ್ಪನ್ನಗಳು ಕೂಡ ಬರ್ತಾವೆ, ಆ ಚಿಪ್ಪು ಆಗಿರ್ಬಹುದು, ಸಿಪ್ಪೆ ಆಗಿರ್ಬಹುದು, ಅಥವಾ ಕೊಬ್ಬರಿಯನ್ನ ಮೇಲಿನ ಸಿಪ್ಪೆಯನ್ನು ತೆಗಿತೀರಿ ಅದು ಆಗಿರ್ಬೋದು, ಅವು ಎಲ್ಲನೂ ಏನ್ ಮಾಡೋದು? ಅದನ್ನ ಮೇಲಿನ ಸಿಪ್ಪೆ ತೆಗೆದದ್ದು ನಾವು ಚಿಪ್ಸ್ ಅಂತ ಹೇಳೋದಕ್ಕೆ. ಅದನ್ನ ಒಣಸ್ಲಿಕ್ಕೆ ಮಳೆಗಾಲದಲ್ಲೆಲ್ಲ ಒಂದು ಸೆಪರೇಟ್ ಡ್ರೈಯರ್ ಇದೆ, ಅದನ್ನ ಸ್ಟಾಕ್ ಮಾಡ್ತೇವೆ. ಅದು ಆಯಿಲಿಗೆ ಹೋಗ್ತದೆ, ಕೊಬ್ಬರಿ ಎಣ್ಣೆ ತೆಗಿತಾರೆ. ಅದರಿಂದ ಜಾಸ್ತಿ ಮಿಲ್ ಇರೋದು ಕೇರಳದಲ್ಲಿ, ಅಲ್ಲಿಗೆ ಒಯ್ತಾರೆ. ಅಲ್ಲಿ ಒಬ್ರು ನಮ್ಮ ಮೊದಲಿಂದ ನಮ್ಮ ಕಸ್ಟಮರ್ ಇದ್ದಾರೆ. ಎಷ್ಟು ಕಳಿಸ್ತೀರಿ ನಮಗೆ ಸ್ಟಾಕ್ ಮಾಡಿ ಕಳಿಸೋದು? ಸ್ಟಾಕ್ ಮಾಡಿ ಕಳಿಸೋದು ಒಂದ್ಸಲ 3 ಟನ್ 4 ಟನ್. ಈ ತೆಂಗಿನ ಚಿಪ್ಪು ಅದು ಜಾಸ್ತಿ ಚಾರ್ಕೋಲ್ ಅಂತ ಮಾಡ್ತಾರೆ, ಆ ಯೂನಿಟ್ಗಳಿರೋದು ತಿಪ್ಟೂರು ಸೈಡ್, ಅವ್ರದ್ದು ಅಲ್ಲಿ ಬೇಡಿಕೆ ಇದೆ. ಮತ್ತೆ ಈ ತೆಂಗಿನ ನೀರು ಇದೆಯಲ್ಲ, ಎಲ್ಲ ತೆಗೆದ ಮೇಲೆ ನೀರು ಹಂಗೆ ಹರಿದು ಹೋಗ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಅದ್ರ ಉಪಯೋಗ ಇನ್ನೂ ತಗೋಬಹುದು ಅಂತೇಳಿ ಅನ್ಸುತ್ತೆ? ಹಾ, ತಗೋಬಹುದು ಅನ್ಸುತ್ತೆ. ಆದರೆ ಅದಕ್ಕೆ ಕೆಲವಷ್ಟು ಇಲ್ಲಿ ನಮ್ಮಲ್ಲಿ ಇದ್ದ ಯೂನಿಟಿಗೆ ಜಾಗದ ಅಡಚಣೆ ಇದೆ, ಮತ್ತೆ ಅದನ್ನ ಸ್ಟೋರ್ ಮಾಡಬೇಕು, ಅದು ಹಾಳಾಗಿದ್ದಂಗೆ ಪ್ರಿಸರ್ವ್ ಮಾಡಬೇಕು. ಮತ್ತೆ ಇಷ್ಟೆಲ್ಲ ಮಾಡಿರಿ, ದಿನಾನು ಸಾವಿರಾರು ಕಾಯಿ ನೀರು ಸುಮ್ಮನೆ ಹರಿದು ಹೋಗೋದಕ್ಕಿಂತ ಅದನ್ನೇ ಸ್ಟಾಕ್ ಮಾಡಿ ಅದರ ಖರ್ಚು ವೆಚ್ಚ ಪ್ರಾರಂಭದೊಳಗೆ ಅದಕ್ಕಷ್ಟೇ ಆಗದಲ್ಲಿ ಏನು ಸಮಸ್ಯೆ ಇಲ್ಲ, ಬರ್ತಾ ನೋಡೋಣ ಅದನ್ನ ಅಂತೇಳಿ ಅನ್ನುವಂಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಾಧ್ಯತೆ ಇದೆ, ಆದ್ರೆ ಅದನ್ನು ಪ್ರಿಸರ್ವ್ ಮಾಡಿ ಅಷ್ಟು ಬಂಡವಾಳ ಹಾಕಿ ಮಾಡಲಿಕ್ಕೆ ದಿವಸ ಏನು ಅಂತ ಅನ್ಸೋದಿಲ್ಲ. ಒಂದು 200 ಲೀಟರ್ ನೀರು ಬರ್ಬೋದು, ಮಿನಿಮಮ್ ಒಂದು ಕಾಯಿಲೆ 100 ml ಅಷ್ಟು ನೀರು ಇರ್ತದೆ. ಹಾಗಾಗಿ ಅದು ದೊಡ್ಡ ಪ್ರಮಾಣದಲ್ಲಿ ಬಂದರೆ ಸಿಕ್ಕಿದ್ರೆ ಅದಕ್ಕೆ ಒಂದು ಲಾಭ ಆಗ್ತದೆ. ಮತ್ತೆ ಅದನ್ನ ನಮ್ಮ ಬೆಳೆಗಳಿಗೆ ಪ್ರಚೋದಕವಾಗಿ ಕೂಡ ಬಳಸ್ತಾರೆ, ಸಿಂಪರಣೆ ಮಾಡ್ತಾರೆ. ಅದರಿಂದ ಕಾಯಿ ಒಂದು ಸ್ವಲ್ಪ ಹುಲ್ಸಾಗಿ ಬೆಳೆಯುತ್ತೆ, ಕಾಳು ಹುಲ್ಸಾಗಿ ಕಟ್ಟುತ್ತೆ, ಮತ್ತೆ ಬೆಳೆಗಳನ್ನು ನೋಡಲಿಕ್ಕೆ ಚೆನ್ನಾಗಿ ಬರ್ತವೆ. ಪ್ರತಿ ಒಂದು ಸ್ವಲ್ಪ ಗಂಜಲ ಅದಕ್ಕೆ ಸೇರಿಸಿ, ನೀರು ಸೇರಿಸಿ, ಈ ತೆಂಗಿನ ನೀರನ್ನು ಸೇರಿಸಿ ಹಿಂಗೆಲ್ಲ ಸಿಂಪರಣೆ ಮಾಡೋದು ಕೂಡ ಬಹಳ ಅನುಕೂಲ. ಇನ್ನೂ ರೈತರಿಗೆ ಆ ತಂತ್ರಜ್ಞಾನ ಪರಿಚಯ ಆಗಿಲ್ಲ. ಹಾಂ, ಪರಿಚಯ ಇದೆ. ಬರ್ತಾರ ನಿಮ್ಮಲ್ಲಿ ಈ ತೆಂಗಿನ ನೀರು ಕೊಡ್ರಿ ಅಂತ? ಹಾಂ, ಕೆಲವರು ತಗೋತಾರೆ. ಈಗ ಗೋಬರ್ ಗ್ಯಾಸ್ ಯೂನಿಟ್ಗಳಲ್ಲಿ ಇದನ್ನು ಸ್ಲರಿ ಜೊತೆಗೆ ಉಪಯೋಗಿಸಿದಾಗ ಗ್ಯಾಸ್ ಜಾಸ್ತಿ ಉತ್ಪನ್ನ ಆಗ್ತದೆ. ಇದು ಹುಳಿ ಅಂಶ ಇರೋದ್ರಿಂದ ತೆಂಗಿನ ನೀರು ಜಾಸ್ತಿ ಗ್ಯಾಸ್ ಸಿಗ್ತದೆ, ಅದು ಸ್ಲರಿ ಜೊತೆಗೆ ಇದಾಗ್ತದೆ, ಮಿಕ್ಸ್ ಆಗಿ ಹೋಗಿರ್ತದೆ. ನೀವು ಮಾರ್ತಿರೋ ಅಥವಾ ಫ್ರೀ ಆಗಿ ಕೊಡ್ತೀರಾ? ಇಲ್ಲ, ಮಾರೋದಿಲ್ಲ. ಅವ್ರು ಹೀಗೆ ಬಂದಾಗ ತಗೊಳ್ಬೋದು ಅಷ್ಟೇ, ಫ್ರೀ ಆಗಿ. ಅಂದ್ರೆ ಅದಕ್ಕೂ ಕೂಡ ಬೆಲೆ ಇದೆ. ಎಷ್ಟೋ ಸರಿ ದೇವಸ್ಥಾನ ಮುಂದೆ ಹೋಗಿ ಕುಂತ್ಕೊಂಡು ನಮಗೊಂದು 2 ಲೀಟರ್ ಬೇಕು ನೀರು, ತೆಂಗಿನ ನೀರು ಅಂತ ಹೇಳಿ ತಗೊಳ್ತಿರ್ತಾರೆ. ಹೌದು, ತಗೋತಾರೆ. ಈಗ ನನಗೆ ಅಷ್ಟೊಂದು ಲಾಭ ಆಗಲ್ಲ ಅಂತೇಳಿದ್ರಲ್ಲ, ಇದನ್ನ ಲಾಭದಾಯಕವಾಗಿ ಮಾಡಬೇಕಾಗಿತ್ತು ಅಂದ್ರೆ ನಾವು ಬಳಸ್ತಕ್ಕಂತ ತಂತ್ರಜ್ಞಾನ ಏನರ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಹಂಗೆ ಅನ್ಸುತ್ತೆ. ಆದ್ರೆ ಈಗ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡ್ತಾ ಹೋದಾಗೆ ಖರ್ಚು ಕಡಿಮೆ ಆಗ್ತದೆ, ಲಾಭ ಆಗ್ತದೆ. ಈಗಿನ ಕಾಲದಲ್ಲಿ ಲೇಬರ್ ಜಾಸ್ತಿ, ಪೇಮೆಂಟ್ ಜಾಸ್ತಿ ಇದೆ, ಖರ್ಚುಗಳು ಜಾಸ್ತಿ ಇದೆ. ಮತ್ತೆ ಅದರಲ್ಲೂ ವಿಶೇಷವಾದ ಬದಲಾವಣೆ ಅಂದ್ರೆ ಏನಿಲ್ಲ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಲಾಭ ಮಾಡಬೇಕು. ಇದು ಚಿಪ್ ತೆಗೆದು ಹಾಕೋದು, ಇದಕ್ಕೆ ಮಷಿನ್ ಅಂತ ಇಲ್ಲ ಅಲ್ಲ? ಇಲ್ಲ, ಮಷಿನ್ ಇದೇನಿಲ್ಲ, ನಿಮ್ಗೆ ಗೊತ್ತಿದ್ದಂಗಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ಬೇಕೇ ಬೇಕು. ಒಂದು ಮಷಿನ್ ಇದೆ ಅಂತಾದ್ರೆ ತೆಂಗಿನ ಚಿಪ್ ಬಿಡಿಸ್ಲಿಕ್ಕೆ ಒಬ್ಬ ಮನುಷ್ಯ ಬೇಕು. ಅದಕ್ಕೆ ಇನ್ನ ತನಕ ಹಿಂಗ ಅದನ್ನ ತಗೊಂಡು ಬುಟ್ಟಿಯಲ್ಲಿ ಸುರುವುದು, ಅದು ಚಿಪ್ ಬಿಟ್ಟೋಗುದು, ಆತರ ಇದಿಲ್ಲಿ ಬಂದಿಲ್ಲ ಇನ್ನು. ಮತ್ತೆ ಟ್ಯಾಕ್ಸ್ GST ಅಂತವೆಲ್ಲ ನೀವು ಕಟ್ಟಬೇಕಾಗುತ್ತೆ. ಕಟ್ಟಲೇಬೇಕು. GST 5% ಇದೆ. ಅದು GST ಕಟ್ಟೋದ್ರ ನಿಮ್ಗೆ ತೊಂದರೆ ಇಲ್ಲ? ಮುಂಚೆ ಟ್ಯಾಕ್ಸ್ ಬೇರೆ ರೀತಿಯಿಂದ ಕಟ್ತಿದ್ರಿ, ಆ ನಂತರ GST ಬಂತು. ಮೊದಲೇ 2% ಇತ್ತು, ಈಗ 5% ಆಗಿದೆ. ಅಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ತೊಂದರೆ ಆಯ್ತಾ? ಹಾ, ಸ್ವಲ್ಪ ತೊಂದರೆ ಆಗ್ತದೆ ಟ್ಯಾಕ್ಸ್ ಅಲ್ಲಿ. ಇರ್ಲಿ, ನಿಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಯಾರು ಸಹಕಾರ ಸಹಾಯ ಮಾಡಿದ್ದಾರೆ? ನಮ್ಮ ಮನೆಯಲ್ಲಿ ಮತ್ತೆ ನಮ್ಗೆ ಅಣ್ಣ ತಮ್ಮ ಬೇರೆ ಯಾರು ಇಲ್ಲ. ಮಕ್ಕಳು ಮನೆ? ಹ್ಮ್, ಮಕ್ಕಳು ಒಲ್ಲ ಓದ್ತಾ ಇದ್ದಾರೆ. ಮನೆಯವರು? ಮನೆಯವರು ಮನೆಯ ಕೆಲಸ. ಅವ್ರು ಏನ್ ಸಹಾಯ ಮಾಡಬಹುದು? ಬಂದು ಆ ಕಡೆ ಈ ಕಡೆ ಅಡ್ಡಾಡಬಹುದು, ಕೆಲಸಗಾರರನ್ನ ನೋಡ್ಕೋಬಹುದು ಅಷ್ಟೇ. ಒಟ್ಟ ಈ ರೀತಿ ಒಂದು ಕೈಗಾರಿಕೆ ಇಲ್ಲಿ ಹಾಕಿರೋದ್ರಿಂದ ರೈತರ ಒಂದು ಅಭಿಪ್ರಾಯ ಏನಿದೆ ಇಲ್ಲಿ ಸುತ್ತಮುತ್ತ? ಬಹಳ ಜನ ಹೇಳ್ತಾರೆ ನಮ್ಗೆ ಅನುಕೂಲ ಆಗಿದೆ, ಒಳ್ಳೆ ಯೋಗ್ಯ ಬೆಲೆ ಸಿಗ್ತದೆ. ಎಷ್ಟೋ ಸರಿ ಇಂತ ಯೂನಿಟ್ಗಳು ಇಲ್ಲದೇ ಇದ್ರೆ ನಾವು ಎಲ್ಲಿ ಕೊಡಬೇಕು, ಎಲ್ಲಿ ಮಾರಾಟ ಮಾಡಬೇಕು ಅಂತ ಸಮಸ್ಯೆ ಇತ್ತು. ಈಗ ಸದ್ಯಕ್ಕೆ ಅಂತ ಆ ಸಮಸ್ಯೆ ಇಲ್ಲ. ಎಷ್ಟೋ ಸಾರಿ 1 ರೂಪಾಯಿ 2 ರೂಪಾಯಿ ರೇಟ್ ಒಂದು ಬಂದದಿತ್ತು ಮೊದಲು ತೆಂಗಿನಕಾಯಿ, ಆದರೆ ಯಾರು ಬೇಡ ಆಳೋ ಪರಿಸ್ಥಿತಿನೂ ಇತ್ತು. ಈಗ ಅಂತ ಇದೇನಿಲ್ಲ. ಈಗ ನಾವು ಪ್ರೊಡಕ್ಷನ್ ಇದ್ದರಿಂದ ನಮಗೆ ತೆಂಗಿನಕಾಯಿನೇ ಸೇಲ್ ಮಾಡುವಂಥ ಅಗತ್ಯ ಇಲ್ಲ. ನಾವು ಪ್ರೊಡಕ್ಷನ್ ಮಾಡಿ ಅದನ್ನ ರೇಟ್ ಬರಲಿಕ್ಕೆ ಒಂದು 2 ತಿಂಗಳ ಹಿಂಗೆ ವೇಟ್ ಮಾಡ್ಬೋದು. ನಮ್ಮ ಹತ್ರ ಕೆಪಾಸಿಟಿ ಇದ್ದಾಗ ಪ್ರೊಡಕ್ಷನ್ ಮಾಡಿ ಇಡ್ಬೋದು. ಈ ತೆಂಗಿನಕಾಯಿ ಸಂಗ್ರಹಿಸ್ಕೊಂಡ್ ಮೇಲೆ ಎಷ್ಟು ದಿನ ನೀವು ಸಂಗ್ರಹಿಸ್ಬೋದು ಅದನ್ನೆಲ್ಲ? ನಾವು 1 ತಿಂಗಳ ತನಕ ನಾವು ಇಡ್ತೇವೆ ಅದನ್ನು ಗೋಡನ್ನಲ್ಲಿ. ಗೋಡನ್ನಲ್ಲಿ ಜಾಸ್ತಿ ಇದ್ದಾಗ ಅದು ಪ್ರೊಡಕ್ಷನ್ನಿಗೆ ಅನುಕೂಲ ಆಗ್ತದೆ, ಸ್ವಲ್ಪ ಡ್ರೈ ಆಗಿ. ಈಗ ಉದಾಹರಣೆ ಒಬ್ಬ 1,050 ಬಿಡಿಸ್ತಾನೆ ಅಂದರೆ ಒಳ್ಳೆ ಡ್ರೈ ಇದ್ದಿದ್ದಾದ್ರೆ ಅವನು 1.5 ಸಾವಿರ ಮಾಡ್ತಾನೆ. ಹಿಂಗೆ ಹಾಗಾಗಿ ಕೆಲಸ ಫಾಸ್ಟ್ ಆಗುತ್ತೆ, ಫಾಸ್ಟ್ ಆಗ್ತದೆ ಕೆಲಸ. ಒಟ್ಟಾರೆ ಏನು ಹೇಳ್ತೀರಿ ಮಹಾಬಲೇಶ್ವರ ಹೆಗಡೆಯವರು? ಒಟ್ಟಾರೆ ಈ ಉದ್ಯಮದಲ್ಲಿ ನಮಗೊಂದು ಸಮಾಧಾನ ಇದೆ, ರೈತರಿಗೊಂದು ಅನುಕೂಲ ಆಯಿತು, ಒಂದಿಷ್ಟು ಜನ ಕೆಲಸ ಕೊಟ್ಟಿದ್ದೇವೆ, ನಾವಂತೂ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿಸಿಕೊಂಡು. ಹಾಗಾಗಿ ರೈತರ ಒಂದು ಸಹಕಾರ ಕೂಡ ನಿಮ್ಗೆ ಸಿಗ್ತಾ ಇದೆ, ನೀವು ಅವ್ರಿಗೊಂದು ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲನೂ ತೆಂಗು ಆಧಾರಿತ ಕೈಗಾರಿಕೆಯಲ್ಲಿ ಇರುವಂತಹ ಕಷ್ಟ ಸುಖ ಅದರ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ತೆಂಗು ಆಧಾರಿತ ಕೈಗಾರಿಕೆ,

ಬಳಗಳೋ ನಿಲ್ಲವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಲ ಬಳಗಳ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಳ ಮನ್ನಗೆ ನಾಲೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ.